ವಾಸುದೇವಕಿ ದೇವಿ ಗರ್ಭ ಜನ್ಮ ಗೋಪಿ ಗೃಹ ವರ್ಧನ ಮಾಯಾವಿಪೋತನ ದೇವಿತಾಪಹರಣ ಗೋವರ್ಧನ ಉದ್ಧಾರಣ ಕೌಸತ್ಯದ ಕೌರವಾದಿ ಹರಣ ಕುಂತಿ ಸುತ ಪಾಲನ ಏಕತ್ ಭಾಗವತ ಪುರಾಣ ಖಚಿತ ಶ್ರೀ ಕೃಷ್ಣ ನೀಲಾಮೃತ ಕಡಿಯಲ್ಲವಾ ಏನಮ್ಮ ಈ ಓಣಿಲಿ ಯಾರಾದ್ರೂ ಹಾಲು ಮೊಸರು ತಗೋರಿದ್ರೇನು? ಇಲ್ಲಿ ಯಾರಾದ್ರೂ ಹಾಲು ಮೊಸರು ಕೊಡೋರು ಬಂದ್ರೆ ನಾವು ಇಲ್ಲಿ ಯಾರು ತೊಂಟೆ ಕಾಣಿಸಂಗಿಲ್ಲ, ಯಾರು ಕೊಡುವಂತೆ ಕಾಣಿಸೋದಿಲ್ಲ. ನಾವು ಮುಂದಿನ ಹೋಗುವ ನಮ್ ಕಾಲ ಕಸೂಲ ತೀರಾ ಅಷ್ಟವಾದಾಗ ಬಿಟ್ಟಿನಿ. ಏನಮ್ಮ ಈ ಓಣಿಲಿ ಯಾರಾದ್ರೂ ಹಾಲು ಮೊಸರು ತಗೋರಿದ್ರೇನಮ್ಮ? ಇಲ್ಲಿ ಯಾರಾದ್ರೂ ಹಾಲು ಮೊಸರು ಕೊಡೋರು ಬಂದ್ರೆ ನಾವು ಇಲ್ಲಿ ಯಾರು ತಗೊಂತಿ ಕಾಣಿಸಂಗಿಲ್ಲ, ಯಾರು ಕೊಡೋರ ಕಾಣಿಸೋಲ್ರು. ಈ ಓಣಿ ಹಾಳದ ಎಲ್ಲ ಹಾಗಾಗ್ಯದ, ಈ ಓಣಿ ಹಾಳದ ಎಲ್ಲ ಹಾಗಾಗ. ನೀ ಯಾರು? ನೀ ಯಾರು? ನೀ ಯಾರು? ಅಲ್ಲ ನಾ ಯಾರ ನೀ ಯಾರ? ಹೌದ್ರಿ, ನಿಮಗಿಬ್ಬರಿಗೆ ಆಧಾರ ಐತೇ ಇಲ್ಲೋ? ಇವತ್ತಿಗೆ ನಮಗೆ ಆಧಾರ ತಪ್ಪಿ ಆರು ದಿವಸ ಆಯ್ತು. ನೀವು ಅಲ್ಲಿಂದ ಇಷ್ಟ ಹೊಸಾನ್ಲೆ ಬಂದ್ರಲ್ಲ, ನೀವ್ ಎದಕ್ಕೆ ಬಂದ್ರಿ? ನೋಡ್ರಿ, ಇಲ್ಲಿ ಬೇಡ ನಿಮ್ ಜಗಳ. ಮತ್ತೆಲ್ಲ ಈ ಊರಿಂದ ಕರ್ಕೊಂಡು ಹೋಗಿ, ಊರಿಂದ ಒಂದು ಸಾಲ ಇರ್ತದ, ಸಾಲಿಯಿಂದ ಹೋದ ಹೋಗಿ ನಿಮ್ನಿಬ್ಬರನ್ನು ಕೂರ್ಚಿ ಕೂರ್ಸಿ ಆಧಾರ್ ಖರ್ಚ್. ನನ್ನ ಆಧಾರ್ ತನಗ ನೆಲೆ ಇಲ್ಲ, ಮಂದಿನ ಆಧಾರ ಕಚ್ಚಾಕ್ ಬಂದ ಹೆಚ್ಚಾದ್ರ ಜಗತ್ತಿನೊಳಗ. ಹೌದಿಲ್ಲ, ಮೊದಲು ನಾನು ಕೇಳಿದ್ದಾಗದ. ಇಲ್ಲಮ್ಮ ನಾನು ಕೇಳಿದ್ದಾಗದ, ನೀನು ಯಾರು ಅಂತ ಹೇಳಿ? ಅಮ್ಮ ನಾವು ಮೊದಲು ದೊಡ್ಡ ಹೆಸರಿನವರು ಇದ್ವು. ಅವಾಗ ನನಗೆ ದೊಡ್ಡ ಕಾಸ್ತ್ರೀಯರು ಅವಾಗಂತಿದ್ರು ಅಂತ ಇದ್ರು. ಏನ ಬರ್ಬರ್ತ ಕಾಲಮಾನ ಪರಿಸ್ಥಿತಿ ಕೆಟ್ಟು ಕೆಟ್ಟು ನಮ್ದು ಎಲ್ಲಾ ಸ್ಥಿತಿ ಹದಿಗೆಟ್ಟು. ಎಲ್ಲರೂ ನನಗೆ ದೂತೆ ದೂತೆ ದೂತ್ ಕಾಸ್ತ್ರಿ ಅಂತಾರ. ಕರೆ ಬಾಯಿ ಸ್ವಚ್ಛಿದ್ರ ದೂತೆ, ನಾಲಿಗೆ ಬರತ್ತ ಬರೆದ ಬರೇ ದೂತೆ ಅಂತಾರ. ಹೋಗ್ಲಿ ಬಿಡಮ್ಮ, ಒಟ್ಟೆ ನನಗ ದೂತೆ ದೂತೆ ಅಂತಾರಿಲ್ಲ, ನಿನ್ ಮೇಲೆ ನನಗೆ ದೂತೆ ದೂತೆ ಅಂತಾರ. ಖರೆ ಏನ ಬರೇ ಹಾಯ ಹಾಯ ಅಂತ ಹಿಂಗೋದ್ರ ನೀನು ಯಾರು? ನಾನು ಯಾರು ಅನ್ನೋದು ಗುರ್ತಾಗ್ಲಿಲ್ಲ. ಗುರ್ತಿದ್ರ ನಾ ಯಾಕೆ ನಿನ್ ಕೇಳ್ತಿದ್ನಿ ಇವತ್ತ? ಹೌದಮ್ಮ, ಏನಿಗೆ ರಾಧಾ ಮತ್ತು ರಾಧಾ ಅಂತ ಇದ್ದಾರಮ್ಮ. ರಾಧಾ ಏನಂತಾರು? ರಾಜಕೀಯ ಶೋಧ ಮಾಡುವಂತ ಶೋಧ ಶೋಧ ಮೇಲೆ ಬಣ್ಣದ ಗೋದ ಚೇಷ್ಟ ಮಾಡಬಾರ್ದಮ್ಮ. ನೀನು ನನ್ನ ಕೂಡ ಚೇಷ್ಟ ಮಾಡ್ಲಿಲ್ಲ. ನಿನ್ನ ಕೂಡ ಯಾಕೆ ಚೇಷ್ಟ ಮಾಡ್ಲಿ? ಚೇಷ್ಟ ಮಾಡಬಾರ್ದು. ನಿನಗೆ ಸಂಬಂಧದ ಇಲ್ಲ, ಒಯ್ಯಾಟನು ಇಲ್ಲ, ಒಯ್ಯಾಟನು ಇಲ್ಲ, ಸೀರಿ ಸೇರಗಲ್ಲ ದೋತ್ರದಡಿಯಲ್ಲ. ಏ ಏನ್ ಮಾತಾಡ್ತೀನಿ? ಮತ್ತೇನಂತ ಇದುವಲ್ಲ ಮತ್ತೇನಂತಾರೆ? ನನ್ನ ಕರೇನ ಏನಂತ ಇದ್ದಾರ? ಹೇಳ್ಬಿಟ್ರೆ ಸಾಕ. ಎನಗೆ ಗೌಳಿಗಿತ್ತಿ ಗೌಳಿಗಿತ್ತಿ ಅಂತಾರ? ಏ ಯಾವಕ್ಕೆ ಗೀತಿ ಅಂತಲ್ಲ, ಹಾಗಲ್ಲ, ಗೌಳಿಗಿತ್ತಿ ಅಂತ ಇದ್ದಾರೆ. ಯಾಕ್ರಿ ಗಿತ್ತಾರೊಳಗೆ ಏನಾರು ಮಾಡ್ತೀರಿ? ಗಿತ್ತಾರೊಳಗೆ ಮಾಸ್ತಾರ ನಾವ್ರಿ. ಇರ್ಲಿಪ್ಪ, ಜಗತ್ತಿನಲ್ಲಿ ಎಷ್ಟು ನಮೂನಿ ಗಿತ್ತಾರಿದ್ದಾರು? ಬಹಳ ನಮೂನಿ ಇದ್ದಾರೆ. ಬಹಳ ನಮೂನಿ ಬೇಕಾಗಿಲ್ಲ, ಬೇಕಾಗಿಲ್ಲ, ಮೂರ್ನಾಲ್ಕು ನಮೂನಿ ಹೇಳ್ಬಿಡ. ಹೀಗಂದ್ರಿ? ಹೌದ್ರಿ. ಮೊದಲಿಗೆ ಬಂದ ಮೊದಲಿಗಿತ್ತಿ, ಮೊದಲಿಗೆ ಬಂದಾಕಿ ಮೊದಲಿಗಿತ್ತಿ, ಹೊಸದಾಗ ಬಂದಾಕಿ ಹೊಸಮಾಲಿಗಿತ್ತಿ, ಚಾಲು ಆಗಲಿ, ಕಳಸಿಗಿತ್ತಿ, ಕಳಸಿಗಿತ್ತಿ, ಕುಂಟಲಿಗಿತ್ತಿ. ಮತ್ತ ನೀವಿಬ್ರು ಕೂಡ ಏನೀಗ ನನ್ನ ಕಳಿಸಿ ಕೇಳ್ತಿಲ್ಲ, ಇದು ತುಟ್ಟಿದ ಬಾಳದ. ಅದು ಯಾವುದು? ಅದು ನಿಮ್ಮಂತ ಪಾತ್. ಚೇಷ್ಟ ಮಾಡಬೇಡ ಅಮ್ಮ. ಏನ್ ಹೇಳಿ ಹೋದ್ರಲ್ಲ? ಏನಂದ್ರು? ಗಿತ್ತಿ ಬಗ್ಗೆ ಗಿತ್ತು, ನೀ ಎಂತ ಗಿತ್ತಿ? ಸೇತ್ಯ ನಾವು ಅಂತವ್ರಲ್ರಿ. ಅಂತ ಕೆಲ ನಿನ್ ಮಗ ನೋಡಿದ್ರು ಗುರ್ತಾಗ. ಹೌದಲ್ಲ, ನಾವು ಎಂತವ್ರು? ಎಂತವ್ರಮ್ಮ? ಹಾಲು ಮೊಸರು ಮಾರ್ತಕ್ಕಂತ ಊಚ ಕುಲದ ಗೌಳಿಗಿತ್ತಿದ್ದೀನಿ. ಏನ್ ಮಾತಾಡ್ತಿ? ಹೆಚ್ಚಿನ ಕುಲದ ಗೌಳಿಗಿತ್ತಿ. ಅಂದ್ಮೇಲೆ ಏನಂತಂದಿ? ಯಾವ ಹೊತ್ತು ಎಲ್ಲ ರಾತ್ರಿ ಕೂಡ್ಸೆ? ಹಾಗಲಮ್ಮ, ನಾನು ತಂದಂತ ಸಾಹಿತ್ಯಗಳು ಏನೇನು? ಹಾಲು ಹಾಲು ಮೊಸರು ಬೆಣ್ಣಿ ಮಜ್ಜಿಗೆ ಸಾಹಿತ್ಯ ತಂದ ಇದ್ದೀನಿ. ದೊಡ್ಡ ಸಾಹುಕಾರ್ತಿ. ನಮಸ್ಕಾರ. ಈ ಗೌಳಿಗಿತ್ ನಿಮ್ ಮುಂದೆ ಹೇಳ್ತೇನ್ರಿ. ದೊಡ್ಡ ಸಾಹುಕಾರ್ತಿ, ದೊಡ್ಡ ದೌಳಕ್ರಿ. ಇಪ್ಪ ನಿನಗೇನ್ ಗುರ್ತಾತು? ಯಪ್ಪ ಈಕೆ ಮನಿ ಮೂಲಿ ಮೂಲಿ ಹೋಗಿ ನೋಡಿ ಬಂದನ. ಯಾವಾಗ ಹೋಗಿದ್ದೀಪ? ಯಪ್ಪ ಅವಾಗ ಅವಾಗ ಹೋಗಿರ್ತೇನೆ ಅವ್ರ ಮನೆಗೆ. ಮೂಲಿ ಮೂಲಿಗೆ ಏನ್ ಹೊಟ್ಟಾಳು? ಮೂಲಿ ಮೂಲಿಗೆ ಹೊಟ್ಟಾಳೆ. ಹೊಟ್ಟಾಳು ಹೊಟ್ಟಾಳು ಅಲ್ಲ, ಗೊಂಜಾಳ ಲಂಡ. ಚೇಷ್ಟ ಮಾಡಬಾರ್ದು. ಹೆಚ್ಚಿನ ಕುಲದ ಗೌಳಿಗಿತ್ತಿ ಅಂತ ಹೇಳ್ತಿ? ಹೌದಮ್ಮ. ಹೌದ್ರಿ. ಆದ್ರೆ ಎಲ್ಲ ಸಾಹಿತಿಗಳ ತಂದನಂತ ಹೇಳಿದಲ್ಲ, ಎಲ್ಲಿಟ್ಟು ಬಂದಿ? ಏನು ಕಾಣವಲ್ಲ ನನಗಿಲ್ಲಿ. ಅಲ್ಲಾಕ್ ನೋಡ್ತೀನಿ ನಾನು ತಲೆ ಮೇಲೆ. ಯಾರು ತಲೆ ಮೇಲೆ? ಯಾರು ತಲೆ ಮೇಲೆ? ಯಾಕ ನಾನು ತಲೆ ಮೇಲೆ? ಮಂದಿ ನೋಡು, ಇನ್ನು ಬರುದ್ರಾಗಿದ್ದ ಇದ್ದಾರೆ ಇದ್ದಾರೆ. ನೀನಾರ ಒಂದು ಭವಿಷ್ಯ ತಂದಿ? ಏನವ್? ಅಲ್ಲ ಹಾಲು ಮೊಸರು. ಹೌದೌದು. ಅವ್ರು ದೊಡ್ಡವ್ರನ್ನ ಬಿಡು ಬಿಡು ಬಿಡು. ಮುಂದ ಕುಂತಾರ ಒಂದ್ ಎರಡು ಹುಡುಗ ಸಣ್ಣ ಹುಡುಗರು ಕಣ್ತಾಗ ನೋಡಿದ್ರ. ಏನ್ ಮಾತಾಡ್ತೀನಿ ನೀನು? ಪಾತ್ರಿ ಆಡದಲ್ಲ. ಹೌದಮ್ಮ, ಎರಡು ಪಾತ್ರಿ ತಂದದ್ ಕರೆ ಅದ. ಕುಂದ ತರಬೇಕಾಗಿತ್ತು. ಹಾಗಲ್ಲ ದೋತೆ, ಕೆಳಗಿನ ಪಾತ್ರೆಯಲ್ಲಿ ಹೆಣ್ಣು ಅವ ಎದ್ರು? ಹೆಣ್ಣು ನಾಳೆಗೆ ತೆಲಗುಂಬ. ನಾನ್ ದೋನಿಂದು ನೀ ಮಾಡಿಸ್ಕೊಂಬ. ಅಲ್ಲ ಹೆಣ್ಣು ಅಂದ್ರೆ ಏನು? ಹೆಣ್ಣು ನಾಲ್ಕಾರು ಮಂದಿ ಊಟ ಮಾಡ್ತಾರೆ. ಎಲ್ಲ ಬಿಟ್ಟು ಹೆಣ್ಣು ಅಂದ್ರೆ ಏನಮ್ಮ? ನೋಡಮ್ಮ, ನಿನಗೆ ತಿದ್ದಿದ್ರೆ ಬೇರೆ ಅರ್ಥ ಮಾಡಬಾರ್ದು. ಇದರಲ್ಲಿ ಬೇರೆ ಅರ್ಥ ಏನದ? ಹೆಣ್ಣು ಅಂದರೆ ಸೊಕ್ಕು. ಏನಂತೀನಿ ನಾವು? ಹಾಗಲ್ಲ, ಆ ಸೊಕ್ಕು ಅಂತದ ಪಾತಾಳ ಕಟ್ಟಿ ಭಕ್ತ ಅಂತ ಆಕಳ ಮೇಲೆ ಇಟ್ಟುಕೊಂಡು ಇಟ್ಟುಕೊಂಡು ಈ ಊರ ಮೇಲೆ ಪ್ರೀತಿ ವಿಶ್ವಾಸ ಭಕ್ತಿಯಿಂದ ವ್ಯಾಪಾರ ಮಾಡ್ಲಿಕ್ಕೆ ಬಂದ ನಾನು. ಸೊಕ್ಕಿನಿಂದ ಬಂದಿರಿ ನೀ ಅಪಾನ ಮಾಡಿಸಿಕೊಡ್ತಿದ್ದೆ ಇಲ್ಲ ಇಲ್ಲ ಅಂದ್ರೆ ಬಹಳ ಭಕ್ತಿಯಿಂದ ಬಂದಿ ಊರ್ ಜನರ ಮೇಲೆ ಪ್ರೀತಿ ವಿಶ್ವಾಸ ನಂಬಿಕೆ ಇಟ್ಕೊಂಡು ಹಾಲು ಮತ್ತೆ ವ್ಯಾಪಾರ ಮಾಡ್ಲಿಕ್ಕೆ ಬಂದೆ. ನೀನು ತಮಗೆ ತಲೆಗೆಲ್ಸು ಆಮೇಲೆ ನನ್ ಕೇಳ ನಾನೆಲ್ಲ ಇರ್ತೀನಿ ಕರೆ ಸ್ವಲ್ಪ ಮದ್ದ ತಾವೇನು ಮುಂದಿನ ತಿಂಗಳು 36ನೇ ತಾರೀಕು ಬಾಗಲಕೋಟೆ ಕೋರ್ಟ್ ನಾಗ ಐತೆ. ಹಾಗಲ್ಲ ಸ್ವಲ್ಪ ಆಸರ ಹೋಗೇ ನೀನು ಯಾರಿಗೆ ನನಗೆ ಈಗ ಏನು ಮಾಡ್ತೆ ಆಸರ ಹೋಗಿ ನೀನು ನನಗೆ ಈಗ ಏ ಏನು ಮಾಡ್ತೆ ಸ್ವಲ್ಪ ಬಾಂಡಿ ಕಂಟ ಯಾಕೆ ಏನಾತೀಗ ಏನಂತ ಬೇಕಾದಲ್ಲಿ ತಿರುಗಾಡ ಸೀದಾ ಹೋಗಿರ್ತಿ ಮನೆಗೆ ಬಾಳೆ ಹೋಗ್ರಿ. ಹಾ ನಿನಗಂತ ಇದಾರೆ ಬಂದಿ ಕರೆನೆ ಹೇಳಾದ್ರು ದೇಶ ಬಂದಿ ಬನ್ನಿ ಬರ್ಲಿ ಎಲ್ಲಿ ತಾರ ಹೇಳಿ ಹೊಟ್ಟೆ ಬಾಂಡಿ ಹಿಡಿದ್ರು ಇಷ್ಟು ಮೊದಲೇ ಹೇಳ್ತಂದ್ರೆ ಇಷ್ಟೆಲ್ಲ ಹಣಗಳು ಯಾಕಿರ್ತ ಎಲ್ಲಿ ಹಿಡಿದಿಯಲ್ಲೋ ವ್ಯಾಪಾರ ಮಾಡಿಸಿ ನಿಮ್ಮ ಊರಿಗೆ ಕಳಿಸಿ ಬಿಡ್ತೀನಿ. ಆಗ್ಲಿ ಆಗ್ಲಿ ಹಿಡಿದೇನು ನಿಂದು ನಾನು ಮುಟ್ಟ ಕೊಡೋಲ್ಲ ಏನಿಲ್ಲ ಗಟ್ಟಿರಿ ನಾನು ಬಾಂಡಿ ಬಿಡೋದಲ್ಲ ಏನ್ ಮಾತಾಡ್ತ ನೀನು ಸಿಟಿ ಬರ್ತೀವಿ ಸಿಟಿ ಬರುವಂತೆ ಮಾತಾಡ್ತಾರೆ ಸಸ್ಯ ಮರಣಂದ್ರು ಅಂದ್ರೆ ಸಿರಿವ ಆಗಿರುವಂತ ಯಾರು ತಂದಿಲ್ಲ ಯಾರ್ಯಾರು ತಂದೇ ಇಲ್ಲ ಹುಟ್ಟಿ ಬಂದ ಮೇಲೆ ಒಂದಿಲ್ಲ ಒಂದಿನ ಇವೆಲ್ಲ ಮತ್ತೆ ನಿಂದು ಮೊದಲ ಬಾಯ್ ಬಿಟ್ಟದ ಎಲ್ಲಮ್ಮ ಮಂದಿ ತಲ ಮಳೆ ಕೆಳಕ್ ಬಂದಿವೋ ಹಾಲು ಮಸ್ತು ವ್ಯಾಪಾರ ಮಾಡ್ಕೊಂಡು ಮೂರ್ಗೆ ಹೋಗಕ್ ಬಂದಿವ ಏನಿದೆ ಚೆಸ್ಟ್ ಅಷ್ಟು ಹಾಲು ಮಸ್ತು ಅವ್ರು ಮಾಡಿಸ್ಕೊಡ್ತಾ ಇದ್ದು ಹೈನು ಬಂದು ಎಂತ ಅದು ಮತ್ತೆ ಯಾತರು ಯಾಕೆ ತಂದಿನಿ ಯಾಕೆ ಕೊಡ್ತಾ ಇದ್ರಿ ಹೇಳಿದ್ರಿ ಆಗ್ಲಿ ಆಗ್ಲಿ ಆಗ್ಲಿ ಕೇಂದ್ರ ಹಲು ಮಸರ ಇದು ಕಡಿದಾದ ನೀನವ ಹಲು ಮಸರ ಇದು ಕಡಿದಾದ ನೀನವ ಇಂದು ಕಡಿದಾದ ನೀನವ ಇಂದು ಕಡಿದಾದ ನೀನವ ದೂತೆ ಕೆಂದ ಕೆಂದ ಹಾವು ಆಕರು ಚೋಳ ಮಂದಾಗ ಬಿಟ್ಟು ಕೂಡಿಸಿ ಮನೆ ಕಳಿಸ್ಬಿಡಿ ಇವರು ಅಷ್ಟ ಹಾಗಲ್ಲ ನಮ್ಮ ಆಕಳು ಯಾಕೆ ಹೇಳ್ಬೇಕು ಏನಾರ ಯಾಕನಲ್ಲ ಆದ್ರೆ ಹಾಲಂತ್ರ ಇದ್ದಂಗ ಆಯ್ತು ಹೌದು ಹಾಲಂದ್ರ ಅದಕ್ಕೆ ಪದಾರ್ಥ ಆಯ್ತು ಮಾಯಿ ನದ್ರಾಗ ಗಟ್ಟಿ ಏನು ಪದಾರ್ಥ ಏನ ಗಟ್ಟಿ ಅಂದ್ರೆ ಏನಂದ್ರೆ ಕಣ್ಣಿಗೆ ನೋಡಕ್ ರಗಡ್ ನೆರ್ಸ್ ಕಾಣಿಸ್ತೀವಿ ಅಮ್ಮಿ ಬಿರ್ಸಿಗೆ ಬಿದ್ದಿಲ್ಲ ಏನಿಲ್ಲ ಬಿರ್ಸಂದ್ರೆ ನಾವು ಮೊಸರಿಗೆ ಬಿರ್ಸಂತೀವಿ ಇದಕ್ಕೆ ಬಿರ್ಸತ್ರಿ ನೀವು ಮೊಸರಾದ್ರೆ ಅದಮ್ಮ ಆದ್ರೆ ಚಲೋ ಅದ ಎಂತ ಆತ ಹಾಕಾದ್ರೆ ಹಾಕಿ ತಂದಿನಿ ಕೇಳಮ್ಮ ಸಪ್ಪ ಕೇನಾ ತಂದಿನೋ ತಪಸಿನಾ ತಂದೇನುವ ತಪಸಿನಾ ತಂದೇನುವ ತಪ್ಪ ಹೇಳುವಲ್ಲ ದೂತೇ ಮನೆಯಲ್ಲಿ ಎಪ್ಪು ಮುರಿದ್ರೆ ಹುಳಿ ಆಗ್ತತ ತಿಳ್ಕೊಂಡು ಇಲ್ಲ ಎಪ್ಪು ಮುರಿದಂತ ಮೊಸರು ನೋಡಮ್ಮ ಯಾಕ ಹೌದಮ್ಮ ಅಲ್ಲ ಹೆಪ್ಪ ಮುರಿದ್ರೆ ಸಪ್ಪ ಆಗ್ತದನೆ ಏನ್ ಮಾಡ್ತಾರೆ ಹೌದೇನೆ ಎಲ್ಲಿ ನೀವು ಹೇಗ್ ಮುರ್ತಾರಿ ನೀವು ಹೆಪ್ಪ ಮುರಿಬೇಕಾದ್ರೆ ಏನಂತ ಪಕ್ಕದಲ್ಲಿ ಆಮೇಲೆ ಹಾಕಿ ಇಬ್ರು ಇಬ್ರು ಅಂದ್ರೆ ಯಾರು ಹೌದಾ ಇಬ್ರು ಅಂದ್ರೆ ಆಗ್ಲಿ ಆಗ್ಲಿ ಆಗ್ಲಿ ನಿಂತು ತಗೊಂಡು ಬೇಸ್ ಮಾಡ್ತಿ ನಿನ್ನ ಪದ್ಧತಿ ಬಹಳ ಚಂದ ಅದ ಆಗ್ಲಿ ಬೇಕಾಗಿಲ್ಲ ಆಯ್ತು ಶ್ರೀಮಂತರು ಪದಾರ್ಥ ಅಂದ್ರೆ ಏನ್ ಮಾತಾಡ್ತಿ ಕನ್ನಡ ಮಾತಾಡ್ ಚಂತಂಗ ಬನ್ನಿ ಅದ ಅದ ಅದ ಚಲೋ ಅದ ಬನ್ನಿ ಹೌದು ಯಾರು ಯಾರು ಊಟ ಮಾಡ್ತಾ ಇದಾರ ಹೌದು ಅವರಲ್ಲಿ ಸಾಕಷ್ಟು ಚೆನ್ನಾಗಿ ಇರ್ತದೆ ಹೌದೌದು ತೆಗೆದುಕೊಳ್ತಾರೆ ಊಟ ಮಾಡ್ತಾರೆ ಹೌದಮ್ಮ ಸಭೆಯಲ್ಲಿ ಎಲ್ಲರೂ ಶ್ರೀಮಂತರಿದ್ದಾರೆ ಇಲ್ಲ ಇಲ್ಲ ಇದ್ದಾರೆ ಹೋಗಿರ್ಬೇಕು ಇಲ್ಲ ಇಲ್ಲ ಇಲ್ಲ ಗೊತ್ತಾಗ್ಲಿಲ್ಲ ಅಂದ್ರೆ ಮಾಡ್ತಕ್ಕದಲ್ಲ ಅಲ್ಲ ಹ್ಮ್ ಮಜ್ಜಿಗೆ ಮಜ್ಜಿಗೆ ಅವ ಅಪ್ಪ ಬಂದಿಪ್ಪ ಬಂದಿಪ್ಪ ನೋಡಿದ್ದಿಲ್ಲ ಕೆಲಸಮ್ಮ ಹಾಕೇನಂದು ಗೌಳಿ ಬಹಳ ಸೂಕ್ಷ್ಮ ಇದ್ದಾರೆ ಹೌದು ಆ ಶುಭಕ್ತ ಗೌಳಿ ಅದವರು ಹೌದ್ರಿ ಮತ್ತ ಅವ್ರಿಗೆ ನಾವು ಚೇಷ್ಟ ಮಾಡಬಾರ್ದು ಮಾಡಬಾರ್ದು ಅಕ್ಕಿ ಮಜ್ಜಿಗೆ ಅವ ಅಂದ್ರೆ ಅದಾವು ತಂದವಂತ ಅರ್ಥ ಆಯ್ತು ಮಜ್ಜಿಗೆ ಅವನಿಗೆ ಮಸರಪ್ಪ ಹೌದ್ರಿ ಬೆಣ್ಣೆಪ್ಪ ಕಾಕಾ ಕಾಕಾ ಹೌದ್ರಿ ತುಪ್ಪ ದೊಡಪ್ಪ ಶಭಾಷ್ ಬಂಟ ಮತ್ತ ಹಾಲ ಸಿಗವ್ವ ನನ್ನ ಕೈಯಾಗ ಸಿಗವ್ವ ಸಿಕ್ಕ ನೋಡಕ್ ಹತ್ತಿರವ ಎಷ್ಟು ಜೋಡಿಗೆ ಮಾಡಿರ ನೀವು ಇಷ್ಟೆಲ್ಲ ಈ ಹಂಗೆ ಮಾಡ್ಬೇಡ್ರಿ ಹೋಗ್ಲಿ ನನ್ನ ಹತ್ತರ ಎರಡ್ ನಮ್ಮನೆ ಮಜ್ಜಿಗವ ಕರಿಬಿಳು ಯಾರು ತಂದ ನೋಡಿ ನೀನ್ ಕುಡ್ದು ಆಗಲ್ಲ ಸಾರ ಮಜ್ಗಿನ ತಂದನ ಒಗ್ಗರಣೆ ಕೊಟ್ಟಂತ ಮಜ್ಗಿನ ಅವ ಹ್ಮ್ ಬೇಕಾಗಿಲ್ಲ ಆಗ್ಯದ ತಗೋಲ ಹಂಗ ಕೊಡ್ತಾರ ರೊಕ್ಕ ಕೊಟ್ಟು ಮಾಲ ತಗೋ ಹಾ ಏನಿಲ್ಲ ಮತ್ ರೊಕ್ಕ ಬೇಕಲ್ರಿ ಅಂದ್ರೆ ಏನ್ ಮಾಡ್ತೀರಿ ಎದರ್ರಿ ನೀವ ಕೆದ್ರ ಕಿಸೆ ಕಾಕೊಡೋರಿ ಏನ್ ಮಾತಾಡ್ತೀನಿ ಆದ್ರೆ ಹ್ಮ್ ಸಾಹಿತ್ಯಗಳ ಹೆಸರು ಏನೇನು ಹ್ಯಾಗ ತಂದಿನಿ ವ್ಯಾಪಾರ ಮಾಡಿಸ್ತಾರೆ ಸ್ವಚ್ಛ ಹೆಂಗು ಸುಂಟಿ ಹಕ್ಕಿ ತಂತ ಹಚ್ಚಿದಂತ ಮಜ್ಜಿಗವ ಇಂಗು ಮಜ್ಜಿಯಲ್ಲಿ ಏನು ಹಾಗಲ್ಲಮ್ಮ, ಮಜ್ಜಿಗೆ ಒಗ್ಗರಣೆ ಕೊಟ್ಟಂತ ಸಾಹಿತ್ಯಗಳ ಹೆಸರು ಇಂಗು ಅಂದೆ. ಅದರ ಸಾಹಿತ್ಯದ ಹೆಸರು ಇಂಗು, ಯಾಲಕ್ಕಿ, ಶುಂಠಿ, ಮೆಣಸು. ಯಾವಕ್ಕೆ ಕುಂತಿ? ಏ ಕುಂತಿ ಅಲ್ಲ, ಮೆಣಸು. ಓಹ್, ಮೆಣಸು. ಜೀರಿಗೆ, ಕಾಳು ಜೀರಿಗೆ, ಕಟಗಿರೋಣಿ, ಬಿತ್ತಿಗಡಿ, ಎತ್ತಿಗಡಿ, ತಬಲಾ, ಬೆಡ್ಡಿಗೆ ಹೆಮ್ಮೆ ಮುಮ್ಮೆ ಹಾಕಿ ತಿಳಿಬೇಡಿ ನೀವನ್ನ. ಇವೆಲ್ಲ ಯಾತಕ್ಕ? ನಾವು ಮಜ್ಜಿಗೆ ಒಗ್ಗರಣೆ ಕೊಡ್ಲಿಕ್ಕೆ? ನಮ್ಮ ಹಂಗ ಮಾಡುದಲ್ಲ, ನೀ ಅಂತ ಕೊಡ್ತೀರಿ? ಹೊಸ ಮನೆಗೆ ಒಟ್ಟಿದ ಮನೆಗೆ ಒಟ್ಟಿದ ಒಗ್ಗರಣೆ ಕೊಡ್ತೀನಿ. ಬೇಸ್ ಮಾಡ್ತೀನಿ, ನಿನ್ ಬುದ್ಧಿ ಮಾತು ಕುಂತಾರ ಕೈ ಸಾರಿ. ಅಡ್ಡಲ್ಲ, ನಂಗ ಅವರು ಚೇಷ್ಟ ಮಾಡಬಾರ್ದು. ಹಾಲ್ ಮಿಸ್ರ ಅವ್ರು ಮಾಡಿಸಿ ಕೊಡು. ಬಂದ ಕುಲ ಹೇಳಿ ಏನಂತ? ನೀನು ಬಂದ ಕುಲ ಹೇಳಿದ ಮಾತು ಇದೆ, ನನಗೆ ಈಗ ಗುರ್ತಾಯ್ತು. ಏನಾಯ್ತು? ನಾನು ನಗರ ಬಂದಿನ ಕೇಳಿ. ಏನಂತ ಅವ್ರು? ಅವ್ರು ಏನಂದ್ರು? ಅವ್ರಿಗೆ ಸಂಶಯ ಬಂದದ. ಏನ್ ಸಂಶಯ ಬಂದದ? ಅವ್ರು ಏನ್ ಕೇಳ್ತಾರು? ಅವ್ರು ಏನಂತ ಕೇಳಿದ್ರಿಲ್ಲ. ಈಗ ಅವ್ರಿಗೆ ಚಂದು ನಮ್ಮ ಊರಿಗೆ ಬಂದಿಲ್ಲ. ಬಂದೇ ಇಲ್ಲ. ಮತ್ತೆ ಬಂದಾಳ? ಹೌದೌದು. ಇದಮ್ಮೆ ಬಂದಾಗ ಮಾಡ್ಕೊಂಡು ಹೋಗ್ತಾಳ. ಏನದು? ಸಿಟಿ ಬರಬೇಡ ಹಿಂಗಾನ. ಮತ್ತೆ ಮಾಡ್ಕೊಂಡು ಹೋಗ್ಕಂದ್ರೆ ಏನು? ಮುಂದೆ ಬರ್ತಾ ನಿಂದ್ರಲ್ಲ. ಆಗ್ಲಿ ಆಗ್ಲಿ, ಇದಮ್ಮೆ ಬಂದು ಮಾಡ್ಕೊಂಡು ಹೋಗ್ತಾಳು. ಅಕಸ್ಮಾತ್ ಇನ್ನೊಮ್ಮೆ ನಾವು ಕರ್ಸಿದ್ವಿ ಅಂದ್ರೆ ಅವಾಗ ಬಂದಿದ್ರೆ ಮಾಡ್ಕೊಂಡು. ಏನದ ಹಿಂಗಂದ್ರಿ? ಅಂತೇಳಿ ಅವ್ರಿಗೆ ಸೋಚೆ ಬಂದ್ರಿ. ಅವ್ರ ನಿನ್ ಕೇಳ್ಯಾರಿ? ಅವರು ಕೇಳಕತ್ತಾರ. ಏನ್ ಮಾತಾಡ್ತೀನಿ ನೀನು? ತಿನ್ನಮ್ಮಿ ನಾವು ವಿಳೆ ಕೊಟ್ಟು ಕರ್ಸಿದ್ವಿ ಅಂದ್ರೆ, ಕರ್ಸಿದ್ರೆ ಊರೊಳಗೆ ಜಾತ್ರೆ ಇದ್ದಾಗ ವಿಳೆ ಕೊಟ್ಟು ಕರ್ಸಿದ್ದಾದ್ರೆ ಒಂದು ಸೇವೆ ಮಾಡ್ಕೊಂಡು ಹೋಗ್ತಾಳು. ಹೌದು, ಗುರ್ತಾ ಕೇಳಿ ಇಟ್ಕೊಂಡಿರುತ್ತೆ. ನಾವು ನಾಲ್ಕ ಮಂದಿ ನೀವು ಬಂದು ಮಾಡ್ತೀವಿ. ಅವ್ರಂದಾರ ಏನಂದಿಲ್ಲ, ವ್ಯಾಪಾರ ಮಾಡಿಸ್ತೀವಿ. ಇನ್ನೂ ಸಾವಿರಿಗೆ ಬರೋದಲ್ಲ. ನನ್ನ ಕೂನಾ ಗುರ್ತ ಹೇಳಿದಾವ್ರೆ, ವ್ಯಾಪಾರ ಮಾಡಿಸ್ತೀವಿ. ಕೇಳಮ್ಮ ಹೇಳ. ಕಡಿಗೆ ಬಾರ ನಾನು ದೂತೇ, ಯಾವತ್ತು ಗ್ರಾಮಕ್ಕೆ ಬಂದು ನನ್ನ ಹಾಲು ಮಿಸ್ರೆ ಅವ್ರು ಮಾಡ್ಕೊಂಡು ಹೋಗ್ತು ನೋಡಮ್ಮ. ಇಲ್ಲಿ ಯಾರು ಕೂನಿಲ್ಲ. ಏ ಹಾಗಲ್ಲ, ಒಬ್ರಿದ್ದಾರೆ. ಅವ್ರು ಯಾರು? ನೀನು ಹೇಳಿದ ಮಾನವರು, ನಾನು ಹೇಳಿದ ದೇವತೆಗಳ ಹೆಸರು ಹೇಳ್ತಾ ಇದ್ದೀನಿ. ಅವ್ರು ಯಾರು? ಆ ಕುಲಿಗುಡ ಬಲಿಬಿಂಬ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ಯಾವತ್ತು ಗ್ರಾಮಕ್ಕೆ ಬಂದು ನನ್ನ ಹಾಲು ಮಿಸ್ರೆ ಅವ್ರು ಮಾಡ್ಕೊಂಡು ಹೋಗ್ತಾನೆ. ನೋಡು ತಾಯಿ, ನಾನು ಹಾನಿ ಮಾಡ್ತಾರೆ ಅಂದ್ರೆ ಮಾನವರು ಹಾನಿ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ. ಇಲ್ಲ ಇಲ್ಲ, ನೀವು ಹೇಳಿದ್ದೆ. ಅವರು ಯಾರು? ಆ ಯಾವ ಒಡೆಯ ಕುಳುಗುಡ ಬಲ ಭೀಮನ ಸಾಕ್ಷಿ ಮಾಡಿ ಹೇಳ್ಕೊಂಡ ಬಳಕ ಅಂದ ಮೇಲೆ ಕರುತ್ತನು ಕರಿಗಿರಕ್ಕೆ ಹೊರಗಿನ ಗಿರಕ್ಕೆ ಬೇಡ ಒಂದು ಕಾಯಂ ಗಿರಕ್ಕೆ ನಿಮ್ದು ಹಾಲು ಮೊಸರು ಹಾಲು ಮೊಸರು ಅಂತ ಹಿಂಗ ಗಿಡಕ್ಕೆ ಸಿಕ್ಕಿ ಅವ್ರಿಗೆ ಹಿಂಗ ತಿರುಗುತ್ತ ಅಡ್ಡಾಡ್ತದೆ ಕರುತ್ತನ ಅದನ್ನ ಹಾಲು ಕರಿ ಅದನ್ನ ಕರುತ್ತನ ಸಂಭಾಳಿಸಿ ಅಪಾರ ಮಾಡಿಸಿಕೊಂಡು ಬಿಡ ಆಗಲಿ ಆಗ್ಲಿ ಕರಿ ಏನು ಕಾಯಂ ಗಿರಕ್ಕೆ ಯಾಕ್ರಿ ಕರೆದವ್ರನ್ನ ಅವ್ರಿ ಅಲ್ಲಿ ಹೋ ನೀವು ಕರೆದಿರಿ ಹಿಂದಿ ನಮ್ಗೆ ಅವರ ಕರೆದಂಗಾಗಿತ್ರಿ ಹಾಕಿರ್ಬೇಕಪ್ಪ ಮೂಳ ಕೆಟ್ಟ ವಯಸ್ಸೈತಲ್ಲ ನಿಂದು ಸರಿ ಕರೆದವ್ರು ನಾವು ಹೌದ್ರಿ ಹಾಲು ಬಂದ್ರೆ ಹೇಳಿದ್ರಲ್ಲ ಹೌದ್ರಿ ಇವತ್ತು ಬಂದಾವ್ ಹ ಈಗ ಹಾಲು ಬಂದಾವ್ ಬಂದಾವ್ ಅಲ್ಲ ಹಾಲು ಬಂದದ ಕರೆನ ಬಂದದ ಕರೆನ ಅಲ್ಲ ಕೂಸ ಎಷ್ಟು ತಿಂಗಳಾತು ಮೂರು ತಿಂಗಳಾಗೈತಿ ಯಾಕೋ ಹಾಲು ಜಿಬಿ ಜಿಬಿ ಅದಾವ್ರಲ್ಲ ನನ್ನ ಹಾಲು ಕುಡಿದೆ ಅಂದ್ರ ಮುಂಜಾನೆ ಒಳಕ ಪುಟದಿ ಅಂದ್ರೆ ಮ್ಯಾಲ ಹಾದನ ಹತ್ತಿರ ಶೆಟ್ಟದ ಹಾಲು ಮೊಸರು ತಂದವರು ಒಬ್ಬರಿದ್ದ ಪಾತ್ರೆಯಲ್ಲಿ ಇದ್ದಿದ್ದಷ್ಟು ಹಾಲು ಮೊಸರು ಇವನು ಕುಡಿದಿ ನಾಲ್ಕು ದಿವಸ ಬದುಕ್ತಿ ಕುಡ್ದ ಮುಂಜಾನೆ ಒಳಕ ಪುಟ್ಟತಿ ಏ ಅವ್ರನ್ನ ಕುಡುನಲ್ರಿ ಹೆಂಗಂದ್ರಿ ಏನತ್ ಕೇಳಿ ಅಲ್ಲಿ ಹಾದವ್ರು ಯಾರು ಉದ್ದಾರ ಆಗಿಲ್ಲ ಬೇಡಪ್ಪ ಅದ್ಯಾಕಲ್ಲಿದ್ದ ಹೋಗತ್ತಾರ ಅಂದ್ರ ನೀವು ಹೋಗಿ ಅವ್ರನ್ನ ಕೇಳು ಅವ್ರನ್ನ ಸಾಕಾಗೊಂಡ್ ಕೊಡ್ತಾರೆ ಕೇಳ್ಬಿಡ್ತಾರಲ್ಲಿ ಇದ್ರಿ ಕೊಡವ್ರಿ ನೀವೇನ್ರಿ ಏನ್ ಮಾತಾಡ್ತೀನಿ ಹಾಗಲ್ರಿ ಹಾಲ ಏನ ತಂದ್ರ ನೀವೇ ಹಾಲು ಮೊಸರು ತಂದವ್ರ ಅವ್ ನಿಮ್ಮ ಹೌದ್ ನಾನು ಹೌದಿಲ್ರಿ ಅವ್ ಯಾತ್ರ ಸಲುವಾಗಿ ತಂದಿರಿ ವ್ಯಾಪಾರ ಮಾಡ್ಲಿಕ್ಕೆ ವ್ಯಾಪಾರ ಎದಕ್ರಿ ರೊಕ್ಕ ಸಲುವಾಗಿ ಹಾಕಿ ಎದಕ್ರಿ ರೊಕ್ಕ ಹೊಟ್ಟಿ ಬೇಕಾಗಿಲ್ಲಮ್ಮ ಅಲ್ರಿ ಹೊಟ್ಟಿಗೇನು ಹಾಕಿ ಗೊತ್ತಿಲ್ಲ ನೋಡದ ಅಮ್ರೋ ಅನ್ನೋದಕ್ಕೆ ಬೇಸ್ ಮಾಡ್ತೀವಿ ಹೆಂಗಂದ್ರಿ ಅಷ್ಟು ಮಾಡ ಗೌಗಿತ್ತಿ ಏನಮ್ಮ ಒಟ್ಟು ನಿಂದ ಅಲ್ಲಿ ಏನ್ ಮಾತಾಡ್ತಿ ಏವ ಹಾಗಲ್ಲವ ಸಿಟ್ಟಿಗೆ ಬರಬೇಡ ಹಾಲು ಮೊಸರು ಎಂದು ಹಾಲು ಮೊಸರು ಧಾರಣೆಗೆ ಬೇಕು ನೋಡ್ದೋತೆ 80 ರೂಪಾಯಿ ಒಂದ್ ಲೀಟರ್ ಹಾಲು ಕೊಡ್ತಾ ಇದ್ದೀನಿ ಓಹೋ 80 ರೂಪಾಯಿ ಒಂದ್ ಲೀಟರ್ ಹಾಲು ಅಲ್ಲಿ ನಮ್ಮ ಕಡೆ ಹಾಗದವ ನಮ್ಮ ಕಡೆ 100 ರೂಪಾಯಿ ಕೊಟ್ರು ಸಿಗೋಲ್ಲು ಸಿಗೋಲ್ಲಿನ ನೀರ್ ಕುಡಿತಾವ್ ತಿಳಿಯೋಲ್ತು ಹಿಂಡುವಾಗ ನೀರ್ ಹಾಕ್ತಾರೋ ಗುರ್ತಾಗಂತ ಗೊತ್ತಾಗಲ್ಲ ಇರ್ಲಿ ಹಾಲು ಎಷ್ಟಿದ್ರು ಇಲ್ಲೇ ಎಲ್ಲಿರ್ಲಿ ಅಲ್ಲೇ ಅಲ್ಲೇ ಗಡಿಯಾಗಲಿ ತೋರಿ ಹೌದಲ್ಲಿ ಮೊಸರು ಯಾಕೆ ಕೊಡ್ತೀರಿ ನೀವು ಅಲ್ಲ ತಗೊಳ್ಳೋರ ಗುತ್ತಿಗೆ ವ್ಯಾಪಾರ ಇರ್ಲಿ ಇರ್ಲಿ 20 ರೂಪಾಯಿ ತಾಲಿ ಮೊಸರು ಕೊಡ್ತಾ ಇದ್ದೀನಿ ಅಲ್ವಾ ಒಮ್ಮಿ ಲೀಟರ್ ಹತ್ತಿ ಒಮ್ಮಿ ಮಾಪತ್ತಿ ಒಟ್ಟು 20 ರೂಪಾಯಿ ಒಂದ್ ಲೀಟರ್ ಹಾಲು ಕೊಡ್ತಾನೆ ಹಿಂಗ ಅಂದಿವ ಮತ್ತ ಇನ್ನ ಬೆಣ್ಣಿ ಹೆಂಗ್ ಕೊಡ್ತೀರಿ ಬೆಣ್ಣಿ 800 ರೂಪಾಯಿ ಒಂದ್ ಕೆಜಿ ಬೆಣ್ಣಿ ಕೊಡ್ತಾನೆ ಎಷ್ಟಿದ್ರು ಇಲ್ಲ ಇರ್ಲಿ ಬೆಣ್ಣಿ ಇಲ್ಲ ರಾಕ್ ಹೋಗ್ಲಿ ಮಾಲೋನಿ ಕೇಳಿ ಏನ್ ಮಾತಾಡ್ತೀವಿ ಸಿಟ್ಟಿಗೆ ಬರ್ತಿದ್ದೆ ನೀನು ಅದೇನಿಲ್ಲ ಮಾಲ್ ತಂದವ್ರು ಯಾರು ನಾನು ಮತ್ತ ಮಾಲ್ ಯಾರ್ದು ಮಾಲ್ ಅಂದ ಮತ್ ಮಾಲ್ ಚಲೋ ಐತಂದ್ರೆ ನಿನಗಂದ ನಿನಗ ಅಲ್ಲ ನೀ ತಂದದ್ದು ಹೇಳಕತ್ತಾರ ಅವ್ರು ಹೀಗಂದ್ರಿ ಇಷ್ಟೆಲ್ಲ ತಗೊಂಡ್ರಿ ತಗೊಂಡ್ರಿ ಇನ್ನ ಮಜ್ಜಿಗೆ ಹಾಕೊಡ್ತೀವ ಮಜ್ಜಿಗೆ ನೋಡಿ ಅಜಮಾಸ್ ಕೊಡ್ತಂತ ತಗೊಂಡ್ ಹೋಗ್ಬಿಡಿ ಏನಂತೀನಿ ಅಲ್ಲ ನಿನಗ ಮನ್ಯಾಗ ಅತ್ತಿ ಮಾವ ಹೇಳೋರು ಕೇಳೋರು ಅದಾರಿಲ್ಲ ನೋಡಮ್ಮ ನನಗೂ ಅತ್ತಿ ಮಾವ ಎಲ್ಲಾರು ಇದ್ದಾರೆ ಅಲ್ಲ ನನಗೂ ಅದಾರು ಅಕ್ಕಿನ ಕೇಳ್ತಿ ಅಕ್ಕಿಗೊಬ್ಬಕ್ಕೆ ಅತ್ತಿ ಅತ್ತಿ 23 ಮಂದಿ ಮಾವುಗಳು ಏನ್ ಮಾತಾಡ್ತೀನಿ ಒಬ್ಬಕ್ಕೆ ಅತ್ತಿಗೆ 20 ಮಂದಿ ಮಾವುಗಳು ಬೇಕಾಗಿಲ್ಲ ಇಲ್ಲಿ ನಮ್ಮೂರಲ್ಲಿ ನಿನ್ನ ವ್ಯಾಪಾರ ಆಗುದಿಲ್ಲ ಇಲ್ಲಿ ಅಪಾರ ಪರಿಕಿದ್ದಂಗೆ ಕಾಣಿಸ್ತದೆ ಆಗ್ಬೇಕಾದ್ರೆ ನಾ ಹೋಗ್ಬೇಕಾದ್ರೆ ಬ್ರಾಹ್ಮಣ ಅವರಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ಹೋಗ್ಬೇಕಾದ್ರೆ ಪದ್ಧತಿ ಭರ್ಜರಿ ಭರ್ಜರಿ ಪಿತಾಮ್ರ ಒಟ್ಟು ಮಜ್ಜಿ ಕುಪ್ಪಸನ್ ತಟ್ಟಿಕೊಂಡು ಮತ್ತೊಂದು ರಾಗಿನ ಹಾಕಿಕೊಂಡು ಆ ಭಗವಂತನ ಧ್ಯಾನ ಮಾಡ್ತಾ ಹೋಗ್ಬಿಡು ಹೋಗೋಣ ಜಯ ಮಂಗಲ ಜಯ ಮಂಗಲ ಜಯ ಮಂಗಲ ರಾಮನಿಗೆ ನೀರೋ ರಾಯಿದ್ದವಾಗೆ ಪಟ್ಟದವಗೆ ಭೂಮಿಯ ಬಗೆದವಾಗೆ ಪರಳ ಹರಿದವನಿಗೆ ಪಟ್ಟದ ನೆಪ್ಪವಾಗೆ ತೇಗಿಯ ಹಿಡಿದವಗೆ ಭಕ್ತರ ಸಲುವ ನಮ್ಮ ಪುರಂದರ ವಿಠಲನಿಗೆ ಜಯ ಮಂಗಲ ಬೋಲಾ ಪುಂಡರೀ ತುಕಾರಾಮ್ ಮಹಾರಾಜ್ ಕೂ ಜಯ ಸಾಧು ಸಂತ ಮಹಾರಾಜ್ ಕೂ ಜಯ ನಮನ ಗೋವಿಂದ ಇದುವರೆಗೆ ಶ್ರೀಕೃಷ್ಣ ಪಾರಿಜಾತ ಗೌಳಗಿತ್ತಿ ಸನ್ನಿವೇಶ ಕೇಳಿದಿರಿ ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಈಗ ಕೇಳಿ ಭಜನೆ ಪದಗಳು